ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ದತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು, ಎಳೆಯಾಗಿ ನಿಮ ಗುಣಪಡಿಸಲು. ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ, ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಡಾ ರಾಜಗೋಪಾಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಆತ್ಮೀಯ ಕೇಳುವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಮಗ್ರ ಕೃಷಿ ಬೇಸಾಯದಲ್ಲಿ ನಮ್ಮ ಮಹಿಳೆಯರ ಪಾತ್ರ ಈ ಬಗ್ಗೆ ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡೀನ್ ಆಗಿ ವಿಶ್ರಾಂತರಾಗಿ ಈಗ ನಮ್ಮ ಜೊತೆಗಿರುವ ಡಾಕ್ಟರ್ ರಾಜಗೋಪಾಲ್ ಸರ್ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ತುಂಬ ಸಂತೋಷ ಸರ್, ತಾವು ಆಕಾಶವಾಣಿಗೆ ಬಂದು ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ತಮ್ಮದೇ ಆದ ಒಂದು ಸಲಹೆ ಸೂಚನೆ ಕೊಡಬೇಕಂತ ಬಂದಿದ್ದೀರಲ್ಲ, ತಮಗೆ ಇನ್ನೊಮ್ಮೆ ಸ್ವಾಗತ ಕೋರ್ತಾ ಇದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಇವತ್ತು ನಮ್ಮ ಕೃಷಿ ಕ್ಷೇತ್ರ ಸ್ವಲ್ಪ ಸ್ವಲ್ಪ ಸೊರಗ್ತಾ ಇದೆ, ಆಗಾಗ ಅದಕ್ಕೆ ಸಣ್ಣದಾದ ಒಂದು ಪೆಟ್ಟುಗಳು ಬೀಳ್ತಾ ಇದ್ದಾವೆ. ಅದು ಬೇರೆ ಬೇರೆ ರೀತಿಯಲ್ಲಿ ನೀರಿನ ಕೊರತೆ ಇರ್ಬೋದು, ಅಥವಾ ಬೀಜದ ಕೊರತೆ ಇರ್ಬೋದು, ಇನ್ನೇನು ಗೊಬ್ಬರದ ಕೊರತೆ ಇರ್ಬೋದು, ಅಥವಾ ಕಾರ್ಮಿಕರ ಕೆಲಸಗಾರರ ಕೊರತೆ ಇರ್ಬೋದು. ಹೀಗಾಗಿ ಸಣ್ಣ ಪುಟ್ಟ ಏಟುಗಳು ನಮ್ಮ ರೈತರಿಗೆ ಬೀಳ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಏಟುಗಳನ್ನು ನಮ್ಮ ರೈತರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಒಂದು ನಮ್ಮ ಸಮಗ್ರ ಬೇಸಾಯದಲ್ಲಿ ನಮ್ಮ ಮಹಿಳೆಯರ ಪಾತ್ರವನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಮಹಿಳೆಯರು ಈ ರೈತರ ಕ್ಷೇತ್ರಕ್ಕೆ, ಅದರಲ್ಲೂ ಕೃಷಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಹೇಳಿ ಸರ್, ಒಂದೊಂದಾಗಿ ಹೇಳಿ, ನಮ್ಮ ಮಹಿಳೆಯರು ನಮ್ಮ ಕೃಷಿಯಲ್ಲಿ ಯಾವ ಥರ ಪಾತ್ರ ವಹಿಸ್ತಾ ಇದ್ದಾರೆ? ನಾವು ಸಾಮಾನ್ಯವಾಗಿ ಯಾವಾಗಲೂ ರೈತ ಮಹನೀಯರ ಬಗ್ಗೆ ಹೆಚ್ಚಿಗೆ ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ಆದರೆ ಮಹಿಳೆಯರ ಪಾತ್ರ ಏನಿದೆ ನಮ್ಮ ಕೃಷಿಯಲ್ಲಿ ಅಂತ ಅಂದ್ಬಿಟ್ಟು, ಇವತ್ತು ಏನೋ ನಾನು ಒಂದು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇವರ ಪಾತ್ರ ಏನಿದೆ ಅಂತ ಅಂದ್ಬಿಟ್ಟು ಹೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಎಲ್ರಿಗೂ ತಿಳಿದ ಹಾಗೆ ನಮ್ಮದು ಈ ಕೃಷಿ ಪ್ರಧಾನವಾದಂಥ ಒಂದು ದೊಡ್ಡ ರಾಷ್ಟ್ರ ಅಂತಲೇ ಹೇಳ್ಬೋದು. ಭಾರತದಲ್ಲಿ 80%+ ಜನರು ಕೃಷಿಯನ್ನೇ ಮಾಡ್ತಾ ಇರೋದು, ಪ್ರಧಾನ ವೃತ್ತಿ ಸಹ. ನಾವು ಅದನ್ನು ಕೃಷಿ ಬಿಟ್ಟರೆ ಬೇರೆ ಏನು ದಾರಿನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ರೈತರು, ರೈತ ಮಹಿಳೆಯರು ಇಲ್ಲಿನ ಒಂದು ಶ್ರಮವನ್ನು ಮಾಡ್ತಾ ಇದ್ದೇವೆ. ರೈತರು ನೈಸರ್ಗಿಕ ಸಂಪನ್ಮೂಲಗಳಂತ ಈ ಭೂಮಿ, ನೀರು, ಗಾಳಿ, ಸೌರಶಕ್ತಿ, ಸಸ್ಯಗಳು, ಪ್ರಾಣಿ ಸಂಪತ್ತುಗಳನ್ನೇ ನಂಬಿಕೊಂಡು ತಮ್ಮ ಜೀವನವನ್ನ ಅಸನಗೊಳಿಸಬೇಕಾಗಿರ್ತದೆ. ಸಕಾಲಕ್ಕೆ ಮಳೆ ಬೀಳದಿದ್ರೆ ರೈತನಿಗೆ ಉಸಿರು ಕಟ್ಟದಂಗಾಗ್ತದೆ. ಕಾಲಕ್ಕೆ ಸರಿಯಾಗಿ ಮಳೆ ಬೀಳಬೇಕು. ಇದರಲ್ಲಿ ಮಳೆ ಬೀಳೋ ವಿಚಾರದಲ್ಲಿ ತಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ಬಹಳ ನಾವು ಚಿಕ್ಕ ಹುಡುಗರಿದ್ದಾಗ ಅಥವಾ ಸ್ವಲ್ಪ ಬೆಳೆದಂಥ ಸಂದರ್ಭದಲ್ಲಿ ಒಳ್ಳೆ ಮಳೆ ಆಗ್ತಿತ್ತು ಅಂತ ನಮ್ಗನ್ನಿಸ್ತದೆ. ನಾವು ಹಳ್ಳಿ ಜೀವನದಲ್ಲಿ ಇದ್ರೂ ಸಹ ಮಳೆ ಕ್ರಮವಾಗಿ ನಡೀತಿತ್ತು. ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬಿಸಿಲು, ಈ ರೀತಿಯಾಗಿ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಡ್ಕೊಂಡ್ಬರ್ತಾ ಇತ್ತು ಅವಾಗುಣ. ಇವತ್ತಿನ ಅವಾಗುಣ ಬದಲಾವಣೆ, ಎಷ್ಟೋ ಬದಲಾವಣೆ ಆಗಿದೆ. ಆದರೆ ಇಲ್ಲಿ ಮಳೆ ಬೀಳದಿದ್ರೆ ಅಥವಾ ರೈತರಿಗೆ ಉಸಿರು ಕಟ್ಟದಂಗೆ ಆದಾದಾಗ ಈ ರೈತ ಮಹಿಳೆಯರ ಪಾತ್ರ ಏನಿರ್ತದೆ ಅಂತಂದ್ಬಿಟ್ಟು, ಈಗ ಕೃಷಿ ಅವಲಂಬಿತ ರೈತ ಮಹಿಳೆ ನಮ್ಮ ತಾಯಿ, ನಮ್ಮ ಪತ್ನಿ, ಅಕ್ಕ, ತಂಗಿ, ಅಸಹಾಯಕಳು, ಅನ್ನಪೂರ್ಣೆ, ಕ್ಷಮೆಯಾದರಿತ್ರಿ, ಸಹಧರ್ಮಿಣಿ, ಮನೆಯಲ್ಲಿ ಇವಳು ಸದಾ ದುಡಿಯಬೇಕಷ್ಟೇ, ಯಾವ ಹಕ್ಕನ್ನು ಚಲಾಯಿಸುವ ಆಗಿಲ್ಲ. ರೈತ ಮಹಿಳೆಯರು ಸದಾ ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ. ಅಡುಗೆ ಮಾಡುವುದರಿಂದ ಹಿಡಿದು ಹೊಲ ಗದ್ದೆಗಳಲ್ಲಿ ಕೆಲಸ, ದನ ಕರುಗಳನ್ನ ಅವುಗಳನ್ನ ಆರೈಕೆ ಮಾಡೋದು, ಕಾಳು ಕಡ್ಡಿಗಳನ್ನ ಒಕ್ಕಣೆ ಮಾಡಿ ತೂರಿ ಹಸನು ಮಾಡುವುದು, ಹಾಗೂ ಅವುಗಳ ಶೇಖರಣೆ, ನೆಂಟರಿಷ್ಟರು ಮನೆಗೆ ಬಂದಂಥ ನೆಂಟರಿಷ್ಟರುಗಳನ್ನ ಊಟ ಉಪಚಾರದಲ್ಲಿ ತೊಡಗಿರ್ತಕ್ಕಂಥದ್ದು, ಅವರ ಉಡುಗೆ ತೊಡುಗೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ, ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವವಳು ರೈತ ಮಹಿಳೆಯೇ. ಪುರುಷ ಪ್ರಧಾನವಾದ ಭಾರತದಲ್ಲಿ ಮಹಿಳೆಯರು ಶೋಷಣೆಗೆ ಒಳಗಾಗುತ್ತಾರೆ. ಈಗ ರೈತ ಚಳುವಳಿಗಳು ರೈತ ಮಹಿಳೆಯ ಸಮಸ್ಯೆಗಳ ಮೇಲೆ ಯಾವತ್ತಾದರೂ ಬೆಳಕು ಚೆಲ್ಲಿವೆಯೇ ಅಂತ ಒಂದು ಪ್ರಶ್ನೆ. ಸರ್ಕಾರಗಳ ಕೃಷಿ ವಿರೋಧಿ ನೀತಿಗಳಿಂದಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಸಂಕಷ್ಟದಲ್ಲಿದ್ದ ಕುಟುಂಬವನ್ನೇರಿ ಮುನ್ನಡೆಸಿದವಳು ರೈತ ಮಹಿಳೆ. ಇಷ್ಟಕ್ಕೂ ಕೃಷಿ ಕೆಲಸ ಚಟುವಟಿಕೆಗಳಲ್ಲಿ ಪುರುಷನಿಗಿಂತ ಮುಂದಿದ್ದಾಳೆ ಅಂದರೆ ತಪ್ಪಾಗಲಾರದು. ಈ ಒಂದು ಹರಿವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗ್ತದೆ. ಮನೆಗೆಲಸವನ್ನೆಲ್ಲ ಮಾಡಿಕೊಂಡು ಉತ್ತುವ, ಬಿತ್ತುವ, ಕಳೆ ಕೀಳುವ, ನೀರು ಕಟ್ಟುವ, ಕಟಾವು ಗೈವ, ರಾಶಿ ಗೈವ, ಹೀಗೆ ಎಲ್ಲ ಕೃಷಿ ಸಂಬಂಧಿತ ಕೆಲಸಗಳಲ್ಲಿ ವಿಶೇಷವಾಗಿ ಭತ್ತದ ಬೆಳೆಯಲ್ಲಿ ಪೈರನ್ನು ನಾಟಿ ಮಾಡುವುದರಿಂದ ಕಳೆ ತೆಗೆದು ಬಲಿತ ನಂತರ ಕಟಾವು ಮಾಡುವವರು ರೈತ ಮಹಿಳೆಯಲ್ಲವೇ. ಒಕ್ಕಣೆ ಮಾಡಿದಲ್ಲಿ ದುಡಿಮೆಯೇ ಪ್ರಧಾನ ಮಾತ್ರವಲ್ಲ, ದವಸ ಧಾನ್ಯಗಳನ್ನು ಶುಚಿಗೊಳಿಸಿ ಕೆಡದಂತೆ ಕಾಪಾಡುವುದು, ಅದರಲ್ಲಿಯೂ ಮುಂದಿನ ಬಿತ್ತನೆಗಾಗಿ ಬೀಜಗಳ ಸಂರಕ್ಷಣೆ ಮಾಡುವುದು ರೈತ ಮಹಿಳೆಯೇ. ದವಸ ಧಾನ್ಯಗಳನ್ನು ಒಣಗಿಸಿ ತುಂಬಿಡಲು ಮಣ್ಣಿನಿಂದ ಮಡಿಕೆ ಕುಡಿಕೆಗಳಲ್ಲಿ ಆಕಾರ ಕೊಟ್ಟವಳು ಮಹಿಳೆ. ಈ ಒಂದು ಸಮಗ್ರ ಕೃಷಿಯಲ್ಲಿ ಈಕೆಯ ಪಾತ್ರವೇನು, ಮಹಿಳೆಯರ ಪಾತ್ರವೇನು ಅಂತಂದ್ರೆ, ಸಮಗ್ರ ಕೃಷಿ ಪದ್ಧತಿ ಮತ್ತೊಂದು ಪ್ರಮುಖ ಅಂಗ ಅಂತಲೇ ಹೇಳಬಹುದು. ಸಾವಯವ ಕೃಷಿ, ಹೈನುಗಾರಿಕೆ, ದನಕರುಗಳನ್ನ, ಎಮ್ಮೆಗಳನ್ನ, ಕುರಿ, ಕೋಳಿ ಮುಂತಾದವುಗಳಲ್ಲಿ ಮಹಿಳೆ ಸಗಣಿ ಬಾಚುವುದರಿಂದ ಹಿಡಿದು ಕಸ ಗುಡಿಸಿ ಬೆರಣಿ ತಟ್ಟಿ ಬೇರಿಸಿಟ್ಟು ಬೆಂಕಿ ಒಲೆಯಲ್ಲಿ ಹಾಕುವವರೆಗೂ ಶೇಕಡ 80%ಕ್ಕೂ ಹೆಚ್ಚು ಕೃಷಿ ಸಂಬಂಧಿತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರೂ ಭೂಮಿ ಮೇಲೆ ಯಾವ ರೀತಿ ಒಡೆತನವೇ ಇಲ್ಲದೆ ಯಾವುದೇ ಹಕ್ಕಿಲ್ಲದಂತೆ ದುಡಿಯಬೇಕಾಗಿ ಬಂದಿರುತ್ತದೆ. ಕೃಷಿ ಕಾರ್ಮಿಕರ ಸಂಖ್ಯೆಯಲ್ಲಿಯೂ ಸಹ ಮಹಿಳೆಯರೇ ಹೆಚ್ಚಾಗಿರುತ್ತಾರೆ. ಸಾವಯವ ಕೃಷಿಯಲ್ಲಿ ಆವಿಷ್ಕಾರ ಮಾಡಿರುವವಳು ಮಹಿಳೆಯೇ. ತೊಟ್ಟಿಗಳ ನಿರ್ಮಾಣವಾದ ನಂತರ ಅಂದರೆ ಈ ಎರೆ ಉಳುವಿನ ತೊಟ್ಟಿಗಳು, ಆಮೇಲೆ ಸಾವಯವ ಕೃಷಿಯಲ್ಲಿ ಬಳಕೆ ಮಾಡಿರ್ತಕ್ಕಂಥ ಹಲವಾರು ಈ ತೊಟ್ಟಿಗಳ ನಿರ್ಮಾಣ ಅಂತಂದರೆ ಎರೆ ಉಳುವಿನ ತೊಟ್ಟಿ, ಕೆಲವು ಸಾರಿ ಈ ಇದನ್ನು ಗಂಜಲದ ತೊಟ್ಟಿ ಅಂತ ಮಾಡ್ತೀವಿ, ಗಂಜಲ ತೊಟ್ಟಿ ಅಂತ. ಈ ತೊಟ್ಟಿಗೆಗಳು ಗಂಜಲವನ್ನು ಶೇಖರಣೆ ಮಾಡಿ ಅದನ್ನ ನಂತರ ಅದು ಗೊಬ್ಬರವಾಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಎರೆ ಗೊಬ್ಬರದ ತಯಾರಿಕೆ ವಿಚಾರದಲ್ಲಿ, ಆಮೇಲೆ ನಿರಂತರವಾಗಿ ಎರೆ ಗೊಬ್ಬರದ ಉತ್ಪಾದನೆ ಮಾಡಲಿಕ್ಕೆ, ಅಜೋಲಾ ಬೆಳೆಸೋದಕ್ಕೆ ಪುರಾತನ ಕಾಲದಿಂದ ದೊರಕಿರುವ ಅಂಕಿಅಂಶಗಳ ಪ್ರಕಾರ ಮಹಿಳೆಯರೇ ಮೊದಲು ಕೃಷಿಯನ್ನು ಪ್ರಾರಂಭಿಸಿರುತ್ತಾರೆ ಅಂತ ವರದಿಗಳು ಸಿಕ್ಕಿದವೆ. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಯಜಮಾನ ಸಂಸ್ಕೃತಿಯೊಂದು ಹುಟ್ಟಿಕೊಂಡಿತು. ಇದರಿಂದ ಅವೈಜ್ಞಾನಿಕ ಕೆಲಸದ ವಿಭಜನೆಯನ್ನು ಪುರುಷರು ಮತ್ತು ಮಹಿಳೆಯರು ನಡುವೆ ಏರ್ಪಟ್ಟಿತ್ತು. ಮಹಿಳೆಯರನ್ನು ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯದ ಮತ್ತು ಮಾನ್ಯತೆಯ ಸಂಬಂಧದಿಂದ ಬೇರ್ಪಡಿಸಿ ಆರ್ಥಿಕವಾಗಿ ಬೆಲೆಯಿಲ್ಲದ ಮನೆಗೆಲಸಕ್ಕೆ ಸೀಮಿತಗೊಳಿಸಿದ್ದಾಗಿತ್ತು. ಬೇಸಾಯದಿಂದ ಬಂದಂತಹ ಬೆಳೆಯ ಆರ್ಥಿಕ ಆದಾಯ ಪುರುಷರಿಗೆ ಸಂಬಂಧಿತವಾಗಿತ್ತು. ಬೀಜೋಪಚಾರ, ಪಂಚಗವ್ಯ ತಯಾರಿಕೆ, ಬಿತ್ತನೆ ಬೀಜಗಳ ಸಂಗ್ರಹಣೆ, ಎರೆ ಜಲ ಸಂಗ್ರಹಣೆ, ಬೇವಿನ ಬೀಜಗಳ ಸಂಗ್ರಹಣೆ ಮತ್ತು ಬೇವಿನ ಬೀಜದ ಕಷಾಯ ತಯಾರಿಕೆಯನ್ನು, ಬೇವಿನ ಹಿಂಡಿಯನ್ನು ಒಂಗೆ ಹಿಂಡಿಗಳನ್ನು ಸರಿ ಪ್ರಮಾಣದಲ್ಲಿ ಮಣ್ಣಿಗೆ ಬೆರೆಸ್ತಕ್ಕಂಥದ್ದು, ಇವೆಲ್ಲವೂ ಮಹಿಳೆಯರ ಜವಾಬ್ದಾರಿಯೇ. ಇವುಗಳೆಲ್ಲವೂ ರೈತ ಮಹಿಳೆಯರ ಸಮಗ್ರ ಕೃಷಿ ಪದ್ಧತಿಯ ಕಾರ್ಯವೆನ್ನಬಹುದು. ಉದಾಹರಣೆಗಾಗಿ ರಾಗಿ, ಜೋಳ, ಗೋಧಿ ಧಾನ್ಯಗಳಿಂದ ವಿವಿಧ ಬಗೆಯ ತಿನಿಸುಗಳನ್ನ ತಯಾರಿಸಬಹುದು. ಆ ರೀತಿಯಲ್ಲಿ ಪಶ್ಚಿಮ ಘಟ್ಟಗಳ ಪ್ರದೇಶಗಳ ಕಾಡಿನಲ್ಲಿ ಬೆಳೆಯುವ ಅನೇಕ ಹಣ್ಣಿನ ಜಾತಿಗೆ ಸೇರಿರತಕ್ಕಂಥವು ಅಪ್ಪೆಮಿಡಿ ಅಂತ ಒಂದು ಮಾವಿನಕಾಯಿ, ಉಪ್ಪಿನಕಾಯಿ ತರ ಅಪ್ಪೆಮಿಡಿ ಎಂಬ ಕಾಡು ಮಾವಿನ ಕಾಯಿಯಿಂದ ಉಪ್ಪಿನಕಾಯಿಯನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರುವ ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ, ಸಿದ್ದಾಪುರ ಪ್ರಾಂತ್ಯಗಳಲ್ಲಿ ಅತ್ಯಂತ ಉಪ ಕಸಬಾಗಿ ಇದನ್ನು ಮಾಡ್ತಾ ಇರ್ತಾರೆ. ಇಂದು ಕರ್ನಾಟಕ ರಾಜ್ಯದಲ್ಲಿ ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ ಸಂಬಂಧಿತ 6 ವಿಶ್ವವಿದ್ಯಾನಿಲಯಗಳು ಕೃಷಿ ಸಂಬಂಧಿತ ವಿಜ್ಞಾನದಲ್ಲಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯ ಚಟುವಟಿಕೆಗಳಲ್ಲಿ ರೈತರಿಗೆ ಸೂಕ್ತ ತಂತ್ರಜ್ಞಾನ ತರಬೇತಿಗಳ ಮುಖಾಂತರ ಹಾಗೂ ಪ್ರಸಾರದ ಮೂಲಕ ಇಡೀ ರಾಜ್ಯದಲ್ಲಿ ಕೃಷಿ ಅಭಿವೃದ್ಧಿಗೆ ಹಾಗೂ ಕೃಷಿ ಮಹಿಳೆಯರಿಗೆ ವಿಶೇಷ ತರಬೇತಿ ನೀಡುವುದರ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಲು ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿ ಕೃಷಿ ವಿಜ್ಞಾನ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ನೆರವಾಗಿರ್ತವೆ. ಇಂಥ ಒಂದು ಸಾಮಾನ್ಯವಾಗಿ ಈಗ ಎಷ್ಟೇ ವಿಶ್ವವಿದ್ಯಾನಿಲಯಗಳು ಹೆಚ್ಚಾದರೂ ಸಹ ವಿಸ್ತರಣೆಗೆ ಅದು ಮಹಿಳೆಯರಿಗೆ ಸಂಬಂಧಿತವಾಗಿರ್ಬೋದು, ಮಹನೀಯರಿಗೆ ಸಂಬಂಧಿತವಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯಾಗಿರ್ಬೋದು ಅಥವಾ ಸಾವಯವ ಕೃಷಿ ಪದ್ಧತಿಯಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೃಷಿ ವಿಜ್ಞಾನಿತ ಸಂಬಂಧಿತ ವಿಷಯಗಳನ್ನ ಅವರಿಗೆ ತರಬೇತಿ ಮುಖಾಂತರ ಈ ವಿಶ್ವವಿದ್ಯಾನಿಲಯಗಳು ಕೊಡ್ತಾ ಇದ್ದಾವೆ ಅಂತ ಹೇಳ್ತಾ. ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ, ತಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿಯೂ ಕೂಡ ಕೃಷಿ ವಿಶ್ವವಿದ್ಯಾಲಯದ ಸಮಗ್ರ ಏಳಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಬೇರೆ ಬೇರೆ ಕೃಷಿ ಕಾಲೇಜುಗಳಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಧಾರವಾಡ, ರಾಯಚೂರು, ಬೀದರ್, ಬೆಂಗಳೂರು, ಹೀಗೆ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ, ಅವುಗಳ ಅಭಿವೃದ್ಧಿಗೆ, ಅವುಗಳ ಶ್ರೇಯಸ್ಸಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದೀರಿ. ಪ್ರಾಧ್ಯಾಪಕರಾಗಿ, ಹಿರಿಯ ಅಧಿಕಾರಿಗಳಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ತಾವು ನೀಡಿದ್ದೀರಿ. ಸರ್ಕಾರಕ್ಕೂ ಕೂಡ ತಮ್ಮದೇ ಆದ ಸಲಹೆ ಸೂಚನೆಗಳನ್ನು ಕೂಡ ಆಗಾಗ ನೀಡ್ತಾ ಬಂದಿದ್ದರಾಗಿತ್ತು. ತಮ್ಮ ಅನುಭವದ ಪ್ರಕಾರ ತಾವು ನೋಡ್ತಾ ಬರ್ತಾ ಇದ್ದೀರಿ, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ನಮ್ಮ ರೈತ ಮಹಿಳೆಯರು ಪ್ರಾರಂಭದಿಂದ, ಚಿಕ್ಕವರಿಂದ ಹಿಡಿದು ಮದುವೆ ಆಗಿ ವಯೋವೃದ್ಧರಾಗ ತನಕನೂ ಕೂಡ ಕೃಷಿ ಚಟುವಟಿಕೆ, ಅಪ್ಪನ ಮನೆಯಿಂದ ಶುರು ಆಗಿದ್ದು ಗಂಡನ ಮನೆಗೆ ಹೋಗಿ ಮತ್ತು ಅವರೇ ಅಲ್ಲಿ ಪಾಲಕರಾಗಿ ತಮ್ಮ ಕೃಷಿ ಕುಟುಂಬದ ಜೊತೆಗೆ ತಮ್ಮ ಬದುಕನ್ನು ಒಂದು ಕುಟುಂಬ ಸಮತೋಲನವಾಗಿ ಬದುಕಲಿಕ್ಕೆ ನಮ್ಮ ಮಹಿಳೆಯರೇ ಪ್ರೇರಣೆ, ಹೌದಲ್ಲ ಡಾಕ್ಟ್ರೆ? ಹೌದು. ತಮ್ಮದೇ ಆದ ಪ್ರಕಾರ ನಮ್ಮ ಮಹಿಳೆಯರಿಗೆ, ಹಾಗಾಗಿ ನಮ್ಮ ಸಮಾಜ ಅಥವಾ ನಮ್ಮ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಅನಾನುಕೂಲತೆಗಳನ್ನು ನಾವು ಮಾಡಿದ್ದೇವೆ. ಅವರನ್ನು ಗಣನೆಗೆ ತಗೊಂಡೇ ಇಲ್ಲ, ಅವ್ರ ಕೆಲಸವನ್ನು ನಾವು ಉಪಯೋಗಿಸ್ಕೊಂಡಿದ್ದೇವೆ, ಆದರೆ ಅವರ ಒಂದು ಏಳಿಗೆನ ನಾವು ಸಹಿಸಿಲ್ಲ. ಹೌದು, ಅದು ಈಗ ನಾನು ಈಗ ತಾನೇ ಹೇಳ್ದಾಗೆ ಕೃಷಿ ಮಹಿಳೆನ ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡ್ತಾ ಇರ್ತೀವಿ. ಅವರಿಗೆ ಬೇಕಾಗಿರ್ತಕ್ಕಂಥದ್ದೇನು, ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದೇನು, ಆ ವಿಚಾರಗಳ ಬಗ್ಗೆ ನಾವು ಹೆಚ್ಚಿಗೆ ಗಮನ ಹರಿಸಿಲ್ಲ. ಅವ್ರು ಗುರ್ತಾನೆ ಮಾಡಿಲ್ಲ, ಅವರನ್ನು ಗುರ್ತಾನೆ ಮಾಡಿಲ್ಲ, ಗುರ್ತಿಸ್ಲಿಲ್ಲ. ಇವತ್ತು ನೋಡಿ ಈ ಪಾಪ ಈ ಸಾಲು ಮರದ ತಿಮ್ಮಕ್ಕ ಅನ್ನೋರು, ಅವರು ಕೃಷಿ ಕುಟುಂಬದ ಜೊತೆಗೆ ಅರಣ್ಯ ಬೆಳೆಸೋದು ತಮ್ಮದೇ ಆದ ಒಂದು ತಂಪಡಿ ತಾವು ಮಾಡ್ಕೊಂಡು ಹೋಗಿದ್ದಾರೆ. ಹೌದು, ಎಲ್ಲ ಮುಗಿದ್ಮೇಲೆ ನಾವು ಅವರನ್ನ ಏ ಗುರ್ತು ಮಾಡ್ತಾ ಇದ್ದೇವೆ. ಇದು ಹಾಗಲ್ಲ, ಹಾಗೇನೆ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲ ಮಹಿಳೆಯರು ತಮ್ಮದೇ ಆದ ಒಂದು ಕೊಡುಗೆ ನೀಡಿ ಆ ಮನೆಯ ಕೃಷಿ ಅಗದಿ ಏನು ಸುಗಮವಾಗಿ ನಡೀಲಿಕ್ಕೆ ಕಾರಣ ಆಗಿದ್ದಾರೆ. ಅದೇ ತರ ಮನೆಯ ಸದಸ್ಯರು ಕೂಡ ಎಲ್ಲ ತರದಿಂದ ಒಳ್ಳೆಯದು ಸುಖವಾಗಿ ಬದುಕಲಿಕ್ಕೆ ಅವರೇ ಕಾರಣ. ಈಗ ಮಹಿಳೆಯರು ಈಗ ಸಾಲು ಮರದ ತಿಮ್ಮಕ್ಕ ಅಂತ ತಾವು ಹೇಳಿರಿ, ಸಾಲು ಮರದ ತಿಮ್ಮಕ್ಕ ಯಾರ ಒಂದು ಸಲಹೆ ಸೂಚನೆ ತೆಗೆದುಕೊಂಡು ಈ ಕೆಲಸ ಮಾಡಲಿಲ್ಲ. ಆಕೆ ನಾನು ಮರಗಳಿಗೆ ಜೀವ ಕೊಡಬೇಕು ಅಂತ ಪ್ರಯತ್ನ ಪಟ್ಟ ಅಂತ ಲೇಡಿ, ದೂರದಿಂದ ನೀರನ್ನ ಹೊತ್ತುಕೊಂಡು ಬಂದು ಆಲದ ಮರಗಳಿಗೆ ಹಾಕಿ ಬೆಳೆಸಿದಂತ ಸ್ವತಃ ಮಾಡಿರ್ತಕ್ಕಂಥ ಕೆಲಸ ಅದು. ಆ ಥರದಲ್ಲಿ ಎಲ್ಲ ಮಹಿಳೆಯರು ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅಂತ ನಾವು ಹೇಳ್ತಾ ಇರ್ತೀವಿ. ಮಾಡೋರು ಮನಸ್ಸು ಮಾಡಬೇಕು. ಇಲ್ಲ, ಇವತ್ತು ಎಲ್ಲ ಮಹಿಳೆಯರು ಕೂಡ ಮಾಡಿರ್ತಾರೆ, ಅವರವ್ರ ಕುಟುಂಬದಲ್ಲಿ ಅವರ ಕೃಷಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ನೀಡಿರ್ತಾರೆ. ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಾರೆ, ಆದ್ರೆ ಅವರಿಗೆ ಆ ಕುಟುಂಬದಲ್ಲಿ ಅದು ದೊಡ್ಡ ಪ್ರಮಾಣದ ಒಂದು ಕಾಳಜಿ ಮತ್ತು ಕೆಲಸನೇ ಆಗಿರುತ್ತೆ. ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ, ಹೌದು ಹೌದು, ಅವರು ಈಗ ಯಾವುದೇ ಯಾವ ಊರಿನಲ್ಲೇ ಆಗಿರಲಿ, ನಮ್ಮ ದೇಶ ಏನಾಗಿದೆ, ಇದು ಹಳ್ಳಿ ಪ್ರಧಾನವಾದಂಥ ದೇಶ. ಹಳ್ಳಿ ಪ್ರಧಾನವಾದಂಥ ದೇಶ ಆದ್ದರಿಂದ ಹೆಚ್ಚಿನ ನಾವು ಸಹ ಹೆಚ್ಚಿನ ವಿಚಾರಗಳನ್ನ ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒದಗಿಸಬೇಕಾಗ್ತದೆ. ಈಗ ಮೊದಲೆಲ್ಲನೂ ಸಮಗ್ರ ಕೃಷಿ ಪದ್ಧತಿ ಅನ್ನೋದೇ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ, ಅದು ಕ್ರಮೇಣ ಬಂದಿದ್ದು. ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಆಗ್ಲೇ ಇತ್ತು, ಈ ಶಬ್ದನ ಈಗ ನಾವು ಬಳಸ್ತಾ ಇದ್ದೀವಿ, ಇದು ಬೇರೆ ರೀತಿಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಹೊಸ ನೂತನ ಆವಿಷ್ಕಾರ ಅಂತೇವೆ ನಾವು. ಈಗ ನಾವು ಹಳೆ ಪದ್ಧತಿ ಅಂತಂದ್ರೆ ಅಷ್ಟೊಂದು ವಿಜ್ಞಾನ ತಂತ್ರಜ್ಞಾನವನ್ನ ಬಳಸಿ ಮಾಡ್ತಿರ್ಲಿಲ್ಲ ಮೊದಲು. ನಂತರದ ದಿನಗಳಲ್ಲಿ ಸಾಕಷ್ಟು ತಂತ್ರಜ್ಞಾನ ಹೊರಬಿದ್ದಿದೆ, ಅದನ್ನ ಸದ್ಬಳಕೆಯನ್ನ ಮಾಡ್ತಕ್ಕಂತ ಜವಾಬ್ದಾರಿ ನಮ್ದಾಗಿದೆ. ಅದರಿಂದ ಹೆಣ್ಮಕ್ಳು ಸಹ ಈಗ ಎಲ್ಲ ವಿಚಾರನೂ ಸಿಗ್ತಾ ಇದೆ, ಪ್ರತಿಯೊಂದು ವಿಚಾರನೂ ನಮಗೆ ಅದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಮುಖಾಂತರ ಆಗಿರ್ಬೋದು, ಕೃಷಿ ಇಲಾಖೆ ಮುಖಾಂತರ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಮುಖಾಂತರ ಆಗಿರ್ಬೋದು. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಾವೇನು ಹೇಳ್ತಾ ಇದ್ದೀವಿ, ಜೇನುನೊಣಗಳು ಇಲ್ದಿದ್ರೆ ನಮ್ಮ ಆಹಾರ ಒಂದು ಕೊರತೆ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈ ಜೇನು ನೊಣಗಳಿಂದ ಆಗ್ತಕ್ಕಂಥ ಉಪಯೋಗ ಎಲ್ಲ ಪ್ರತಿಯೊಬ್ಬರೂ ತಿಳ್ಕೊಬೇಕು. ಯಾವ ರೀತಿ ಜೇನು ನೊಣಗಳು ಈ ನಮ್ಮ ಉತ್ಪಾದನೆಗೆ ಸಹಕಾರಿಯಾಗಿವೆ ಅಂತಂದ್ರೆ, ಅವು ಈ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನ ಹೀರಿ ಇರುವಾಗ ತನ್ನ ಕಾಲಿನಲ್ಲಿ ಅವು ಇದನ್ನ ಪರಾಗನ ಶೇಖರಣೆ ಮಾಡಿಕೊಂಡು ಬೇರೆ ಬೇರೆ ಹೂಗಳಿಗೂ ಸಹ ಪ್ರಸಾರ ಮಾಡೋದ್ರಿಂದ ಅವು ಹೆಚ್ಚಿನ ಆದಾಯ ಹೆಚ್ಚಿನ ಉತ್ಪಾದನೆ ಆಗೋ ರೀತಿಯಲ್ಲಿ ಸಹಾಯಕವಾಗಿವೆ ಅನ್ನೋ ವಿಚಾರವನ್ನ ಪ್ರತಿಯೊಬ್ಬರೂ ತಿಳ್ಕೊಂಡ್ರೆ ಅವರಿಗೆ ನಾವು ಜೇನು ನೊಣಗಳನ್ನ ಸಾಕಲೇಬೇಕು, ಪ್ರತಿಯೊಬ್ಬ ರೈತನೂ ಸಾಕಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಬರ್ತದೆ. ಅದೇ ಇವತ್ತು ಮಹಿಳೆಯರು ಕೂಡ ಈ ಒಂದು ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಹೌದು, ಈಗ ಈ ಜೇನು ಸಾಕಾಣಿಕೆನ ನಾವು ಬಹಳ ಹೆಚ್ಚಿನ ಮಟ್ಟದಲ್ಲಿ ನಾವು ಈಗ ಪ್ರಸಾರ ಮಾಡ್ತಾ ಇದ್ದೇವೆ. ಅದೇ ಅದೇ ಹೆಚ್ಚಿನ ಮಟ್ಟದಲ್ಲಿ ಯಾವ್ದಾದ್ರು ರೀತಿಯಲ್ಲಿ ಈ ಗವರ್ನಮೆಂಟ್ ಇದರಲ್ಲಿ ನಮ್ಮ ಸರ್ಕಾರದಿಂದನೂ ಸಹ ಅದಕ್ಕೆ ಸಂಬಂಧಪಟ್ಟಂತ ಪೆಟ್ಟಿಗೆಗಳನ್ನ ಕೊಡೋದು, ಪ್ರೋತ್ಸಾಹಗಳನ್ನ ಸಹಾಯಧನ ಕೊಡೋದು, ಅವುಗಳನ್ನ ಇದು ಜೇನುನೊಣಗಳನ್ನ ಸಾಕೋದು ಹೇಗೆ ಅಂತ ಹೇಳ್ಕೊಡೋದು, ಈ ತರ ತರಬೇತಿ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಾ ಬಂದಿದ್ದೇವೆ ನಾವು, ಸಾಕಷ್ಟು ಮಾಡ್ತಾ ಬಂದಿದ್ದೇವೆ. ಅದರಿಂದ ಜೇನುತುಪ್ಪ ಜೇನು ಸಾಕಾಣಿಕೆ ಹೇಗೆ ಅಂತಂದ್ರೆ ಜೇನು ನೊಣಗಳಿಂದ ಆಗ್ತಕ್ಕಂತ ಉಪಯೋಗ ಏನು ಅಂತಂದ್ರೆ, ಜೇನುತುಪ್ಪ ಒಂದೇ ಅಲ್ಲ, ಜೇನು ಮೇಣ, ಆಮೇಲೆ ಜೇನುನಲ್ಲಿ ಸ್ವಲ್ಪ ವಿಷನೂ ಬರ್ತದೆ, ಆ ವಿಷ, ಆಮೇಲೆ ಜೇನುತುಪ್ಪ ಜೊತೆಗೆ ಜೇನು ಮೇಣ, ಜೇನು ವಿಷ, ಜೇನು ಇದರಲ್ಲಿ ಇದು ಔಷಧಿಕೆ, ಔಷಧಿ ಬಳಕೆಗೆ ಉಪಯೋಗ ಆಗುತ್ತೆ. ಔಷಧಿಗಳಲ್ಲಿ ಇದು ಪ್ರಧಾನವಾಗಿ ಉಪಯೋಗ ಆಗುತ್ತೆ. ಜೇನು, ಜೇನುತುಪ್ಪ, ಜೇನುತುಪ್ಪ ತುಂಬಾ ಪ್ರಾಮುಖ್ಯತೆ ವಹಿಸಿದೆ. ಆಮೇಲೆ ಜೇನು ಗೋಂದು ಅಂತಲೂ ಒಂದಿದೆ, ಅದಕ್ಕೂ ಅದರಲ್ಲೂ ಔಷಧಿಯನ್ನು ಉಪಯೋಗ ಮಾಡಬಹುದು. ಆದ್ರೆ ಒಂದಂದ್ರೆ ಡಾಕ್ಟರ್, ಇವತ್ತು ಜೇನು ಸಾಕಷ್ಟು ಸಾಕಾಣಿಕೆ ಮಾಡ್ತಾ ಇದ್ದೇವೆ, ಆದ್ರೆ ಈಗ ಅವು ಏನು, ನಾವು ಕೀಟನಾಶಕಗಳಿಂದ ಅವುಗಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಕೀಟನಾಶಕಗಳ ಬಳಕೆ, ನಾವು ಕೀಟನಾಶಕ ಬಳಕೆ ಸಾಮಾನ್ಯವಾಗಿ ಕೆಲವು ಬೆಳೆಗಳಿಗೆ ಮಾಡಲೇಬೇಕಾಗ್ತದೆ. ಏನು ಮಾಡಬಹುದು ಅಂತಂದರೆ, ಈ ಕೀಟನಾಶಕ ಬಳಕೆನ ಹೂವಿನ ಸಂದರ್ಭದಲ್ಲಿ, ಈಗ ಯಾವುದೇ ಆಗಲಿ ತೋಟಗಾರಿಕೆ ಬೆಳೆ ಆಗಲಿ, ನಮ್ಮ ಕೃಷಿ ಬೆಳೆ ಆಗಲಿ, ಯಾವುದಾದ್ರೂ ಆಗಲಿ, ಆ ಹೂವಿನ ಸಂದರ್ಭದಲ್ಲಿ, ಹೂವು ಬಂದಂತಹ ಸಂದರ್ಭದಲ್ಲಿ ಸ್ಪ್ರೇ ಮಾಡಬಾರದು. ಅದನ್ನ ಸ್ಪ್ರೇ ಮಾಡತಕ್ಕಂತದನ್ನ ತಡಿಬೇಕು. ಇಲ್ಲಿ ಹೌದು, ನೀವು ಈ ಜೇನು ಹುಳುಗಳು ಬಂದು ಎಲ್ಲ ಸತ್ಯನಾಶ ಆಗ್ಬಿಡುತ್ತೆ, ನಾಶ ಆಗ್ಬಿಡ್ತದೆ. ಆಮೇಲೆ ನಾನು ಆಗ್ಲೇ ಜೇನು ಇದು ಪರಾಗ, ಜೇನು ಪರಾಗ ಒಂದು ಒಳ್ಳೆ ಆಹಾರ ಅಂತ ಸಂಶೋಧನೆ ಆಗಿದೆ. ಒಳ್ಳೆ ಆಹಾರ, ಪ್ರೋಟೀನ್, ಪ್ರೋಟೀನ್ ರಿಚ್ ಅಂತಂದ್ಬಿಟ್ಟು ಇದು ಒಂದು ಒಳ್ಳೆ ಸಂಶೋಧನೆ ನಡೆದಿದೆ. ಅದರಿಂದ ಜೇನು ಆಗೋದ್ರಿಂದ, ಆಮೇಲೆ ನಾವೂ ಸಹ ಸಂಶೋಧನೆ ನಡೆದಂಗೆ ಇದರ ಪ್ರಕಟಣೆಯೂ ಸಹ ಮಾಡಿದ್ದೀವಿ. ನಾನು ನಾಲ್ಕು ಪುಸ್ತಕಗಳು ಜೇನು ಸಾಕಾಣಿಕೆ ಬಗ್ಗೆನೇ ನಾಲ್ಕು ಪುಸ್ತಕಗಳು ತಂದಿದ್ದೀವಿ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇದರ ಪ್ರಕಟ ಆಗಿದೆ, ಲಭ್ಯ ಇದೆ. ಬೇರೆ ಎಲ್ಲ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಮತ್ತು ಬೇರೆ ಇದಕ್ಕೂ ಕಳಿಸ್ಕೊಡ್ಬೋದು. ಕನ್ನಡದಲ್ಲೇ ಪ್ರಕಟ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಇದರ ಉಪಯೋಗ ಆಗ್ಬೇಕು ಅಂತ. ಅದೇ ಅದೇ ಅದೇ, ಜೇನು ಕೃಷಿ ವಿಭಾಗನೇ ಒಂದು ಸಪರೇಟ್ ಮಾಡಿಬಿಟ್ಟಿದೀವಿ. ಏನ್ ಬೇಕಾದ್ರೂ ಎಲ್ಲಾ ವಿಚಾರಗಳು ಅವರಿಗೆ ಸಿಗ್ಬೇಕು. ಅದೇ ಅದೇ, ಪ್ರತಿಯೊಂದು ವಿಚಾರನೂ ಸಿಗ್ಬೇಕು. ಡಾಕ್ಟ್ರೆ, ಇವತ್ತು ಹೇಳ್ಬೇಕಂದ್ರೆ ಈ ಮಹಿಳೆಯರು ಈ ಜೇನು ಸಾಕಾಣಿಕೆಯಲ್ಲಿ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಹೋದ್ರೆ ಮುಂದೊಂದು ದಿನ ಈ ಕ್ಷೇತ್ರ ಅಗದಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯ ಸಾಧ್ಯತೆ ಇದೆ ಅಲ್ಲ? ಈ ಜೇನು ಕೃಷಿ ವಿಚಾರದಲ್ಲಿ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚಿನ ನಾವು ತರಬೇತಿ ಕೊಡಬೇಕಾಗ್ತದೆ. ಕೆಲವು ಸಾರಿ ಹೆಜ್ಜೆನಿಗೆ ಎದುರ್ಕೊಂಡ್ಬಿಡ್ತಾರೆ, ಹೆಜ್ಜೆನು ಕಚ್ಚಿಬಿಡ್ತದೆ ಅಂತ ಅಂದ್ಬಿಟ್ಟು ಎದುರ್ಕೊಂಡು ಬಹಳ ಭಯ ಪಡ್ತಾರೆ. ಅದಕ್ಕೋಸ್ಕರ ನಾವು ಹೆಜ್ಜೆನ ಅಕಸ್ಮಾತ್ ಹೆಜ್ಜೆನಾದ್ರೂ ಚುಚ್ಚುತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಸಾಕಷ್ಟು ಇವು ಮುಂಜಾಗ್ರತೆ ವಹಿಸ್ಕೋಬೇಕು. ಮುಂಜಾಗ್ರತೆ ವಹಿಸೋದು ಒಂದು, ಜೊತೆಗೆ ಅಕಸ್ಮಾತ್ ಟಿಟಿ ಇಂಜೆಕ್ಷನ್ ಹಾಕೊಳ್ಳೇಬೇಕು. ಇಂಜೆಕ್ಷನ್ ಇನ್ನ ತಕ್ಷಣ ಅದನ್ನು ತೆಗೆದು. ಇನ್ನೊಂದೇನು ಅಂತಂದ್ರೆ, ಈ ಏನಾದ್ರೂ ಹೆಜ್ಜೆ ದಾಳಿ ಅಂತ ಹತ್ರ ಹತ್ರ ಬತ್ತಾ ಇದೆ ಅಂತ ಅಂದ್ರೆ ಗೊತ್ತಾದ್ರೆ ಸುಮ್ಮನ ನೆಲದ ಮೇಲೆ ಮಲಗೋದು ಒಳ್ಳೇದು. ನೆಲದ ಮೇಲೆ, ನೆಲದ ಮೇಲೆ ಮಲಗಿಬಿಡ್ಬೇಕು. ಯಾಕೆಂತಂದ್ರೆ ಮುಖ ಕೆಳಗಾಕೊಂಡು ಮಲ್ಕೊಂಡ್ಬಿಡ್ಬೇಕು. ಮುಖ ಕೆಳಗಾಕೊಂಡು ಮಲಿಕೊಂಡದ್ ಒಂದು, ಅವು ಒಂದು ಮೂರಡಿ ಮೂರೂವರೆ ಅಡಿ ಭೂಮಿ ಕೆಳಗಡೆ ಹೋಗೋದಿಲ್ಲ, ಕೆಳಗಡೆ ಬರಲ್ಲ ಅವು. ಏನಿದ್ರು ಮೂರೂವರೆ ಅಡಿ ಮೇಲೇನೆ ಮೇಲೆ. ಅದೇ ಅದೇ ಅದೇ, ಇದೊಂದು ತಿಳ್ಕೊಬೇಕು ತಿಳ್ಕೊಬೇಕು. ಆಮೇಲೆ ಜೊತೆಗೆ ಪಕ್ಕದಲ್ಲಿ ಏನಾದ್ರೂ ಮುಳುಗಕ್ ಅವಕಾಶ ಇದ್ರೆ, ಹೌದು ನೀರೊಳಗೆ ಅಂದ್ರೆ ನೀರಿನೊಳಗಡೆ ಹೌದು ಮುಳುಗಕ್ ಅವಕಾಶ ಇದ್ರೆ ನೀರಿನಲ್ಲಿ ಮುಳಿಕೊಂಬಿಟ್ರೆ ಮುಳ್ಕೊಬೋದು. ಮುಳಿಕೊಂಬಿಟ್ಟು ಆಮೇಲೆ ಒಂದು ಹತ್ತು ಮಿನಿಟ್ ಹೋಗ್ತವೆ, ದೂರ ಹೋಗ್ತವೆ, ಅವಾಗ ಎದ್ರಾಯ್ತು. ಹಾಗೆ ಇದು ಸೂಕ್ಷ್ಮ ಒಂದು ಗೊತ್ತಿರ್ಬೇಕಾಗತ್ತೆ, ಸ್ವಲ್ಪ ಗೊತ್ತಾಗ್ಬೇಕಾಗ್ತದೆ. ನಾವು ಈ ತರಬೇತಿ ಕೊಡುವಾಗ ಇವೆಲ್ಲ ವಿಚಾರಗಳನ್ನ ಹೇಳ್ತೀವಿ. ಆಯ್ತು ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ, ಪ್ರಸ್ತುತ ನಮ್ಮ ಮಹಿಳಾ ರೈತರು ನಮ್ಮ ಕೃಷಿ ಕ್ಷೇತ್ರಕ್ಕೆ, ಅದು ಕೃಷಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲೂ ಕೂಡ ಅವರು ಪ್ರಮುಖ ಪಾತ್ರ ವಹಿಸಲಿ. ಇಲ್ಲಿವರೆಗೆ ಅವರು ತಮ್ಮ ಕುಟುಂಬನ, ತಮ್ಮ ಪರಿವಾರನ, ತಮ್ಮ ಮನೆಯ ಕೃಷಿಯನ್ನು ಅಗದಿ ಸುಗಮವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಮುಂದೂ ಕೂಡ ಅವ್ರ ಕೊಡುಗೆ ಗಣನೀಯವಾಗಿರಲಿ, ಅದೇ ಥರ ಅವರಿಗೂ ಕೂಡ ಎಲ್ಲ ಶ್ರೇಯಸ್ ಸಿಗಲಿ. ಅವರ ಒಂದು ಕೊಡುಗೆ ಎಲ್ಲ ಕ್ಷೇತ್ರದಲ್ಲೂ ಅವರು ಕೊಟ್ಟಂತ ಕೊಡುಗೆ ಅಂತೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಒಂದು ಮನ್ನಣೆ ಸಿಗಲಿ ಅಂತ ನಾವು ಕೂಡ ಹಾರೈಸುತ್ತಾ, ನಮಗೆ ತಾವು ಮೈಸೂರಿಂದ ಬಂದು ನಮ್ಮ ರೈತರಿಗೋಸ್ಕರ ಆಕಾಶವಾಣಿ ಬೆಂಗಳೂರಿಗೆ ಬಂದು ತಾವು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿ ನೇಗಿಲ ಯೋಗಿಯ ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ. ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ ರಾಗಿ ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಇನ್ನೀಗ ಕೇಳೋಣ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಓಡೋಡಿ ಬಾ ಬಸವ ಕಡಲೆಯ ಕಾಯಿ ನಂಗೆ ಬಸವ ನಿನ್ನ ಕಡೆದು ಬಸವ ಕಡಲೆ ನಂಗೆ ಬಸವ ನಿನ್ನ ಕಡದ ತಂದರ ಬಸವ ಕಡಲೆಯ ಕಾಯಿ ನಂಗೆ ಬಸವ ನಿನ್ನ ಕಡದು ತಂದವರ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡಾಡಿದ ಬಸವ ಹೆಸರು ಕಳಿ ನಂಗೆ ಬಸವ ನಯಸರಿಟ್ಟರ್ಯಾರಯ್ಯ ಬಸವ ಹೆಸರು ಕಳಿ ನಂಗೆ ಬಸವ ನಿನ್ನ ಹೆಸರಿಟ್ಟರ್ಯಾರಯ್ಯ ಬಸವ ಹೆಸರು ಕಳಿ ನಂಗೆ ಬಸವ ನಿನ್ನ ಹೆಸರಿಟ್ಟರ್ಯಾರಯ್ಯ ಬಸವ ಬಾ ಬಸವ ಬರಯ್ಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಕಾಯಿ ನಂಗೆ ಬಸವ ನಿನ್ನ ತಿದ್ದಿ ತಂದವರ ಬಸವ ಉದ್ದಿನ ಕಾಯಿ ನಂಗೆ ಬಸವ ನಿನ್ನ ತಿದ್ದಿ ತಂದವರ ಬಸವ ಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಓಡೋಡಿ ಬಾ ಬಸವ ಕಿತ್ತಾಳೆ ಅಣ್ಣಿ ನಂಗೆ ಬಸವ ನಿನ್ನ ಕಿತ್ತಾಡಿ ತಂದರರ ಬಸವ ಕಿತ್ತಾಳೆ ಅಣ್ಣಿ ನಂಗೆ ಬಸವ ನಿನ್ನ ಕಿತ್ತಾಡಿ ತಂದರರ ಬಸವ ಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ

ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾಬಸವ ಬಸವ ಓಡೋಡಿ ಬಾಬಸವ ಬಸವ ಓಡೋಡಿ ಬಾಬಸವ ನಂಗೆ ಬಸವ ನಿನ್ನ ಕಣದಿ ಬಸವ ಸಂಪಿಗೆ ಹೂವಿ ನಂಗೆ ಬಸವ ನಿನ್ನ ಕಡದಿಟ್ಟರೆ ಅರೆಯ ಬಸವ ಬಾ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಓಡೋಡಿ ಬಾ ಬಸವ ಬಸವ ಬರೆಯ ಬಸವ ಕಲ್ಯಾಣದ ಬಸವ ಬಸವ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುತ್ತಿರುವಿರಿ. ಸಾರಂಗ ಬರುವೋದಂದ ನಂದ ದೊರೆಯೇ ಸಾರಂಗ ಬರುವೋದಂದ ನಂದ ದೊರೆಯೇ ಸಾರಂಗ ಬರುವೋದಂದ ನಂದ ದೊರೆಯೇ ಸಾರಂಗ ಬರುವೋದಂದ ನಂದ ದೊರೆಯೇ ಸಾರಂಗ ಬರುವೋದಂದ ಕೌವಳೊಳೆ ಪೂಜಿ ಹೋಗುತ್ತಾಳೆ ಒಳಿಗೋಗಿ ಒಳಿಯ ಮೊಳೆಗೆಳೆ ದೊರೆ ಒಳಿಗೋಗಿ ಒಳಿಯ ಮೊಳೆಗೆಳೆ ದೊರೆ ಅಳೊಳೆಗೋಗಿ ಒಳಿಯ ಮೊಳೆಗೆಳೆ ದೊರೆ ಒಳಿಗೋಗಿ ಒಳಿಯ ಮೊಳೆಗೆಳೆ ದೊರೆ ಒಳಿಯ ಮೊಳೆಗಾಳೆ ಸೊಸಿರೆ ನೋಟಾಳೆ ಅಳಜಂಗು ಮೊರ ಬರುತ್ತಾಳೆ ದೊರೆ ನಡಿವೆ ಬರುತ್ತಾಳೆ ದೊರೆ ಜಂಗಮರ ನಡಿವೆ ಬರುತ್ತಾಳೆ ದೊರೆ ಜಂಗಮರ ನಡಿವೆ ಬರುತ್ತಾಳೆ ದೊರೆ ಜಂಗಮರ ನಡಿವೆ ಬರುವಲ ಕೌವಾನ ಅವಳಿಂಗಾವಳದಾವೆ ಬಿಸೋಲಿಗೆ ದೊರೆ ಲಿಂಗಾವಳದಾವೆ ಬಿಸೋಲಿಗೆ ದೊರೆ ಬಿಸೋಲಿಗೆ ದೊರೆ ಲಿಂಗಾವಳದಾವೆ ಬಿಸೋಲಿಗೆ ದೊರೆ ಲಿಂಗಾವಳದಾವೆ ಬಿಸೋಲಿಗೆ ಲಕ್ಕವ್ವ ಅಳಜಂಗು ಮರ ನಡಿವೆ ಬರುವಾಗ ದೊರೆ ಜಂಗು ಮರ ನಡಿವೆ ಬರುವಾಗ ದೊರೆ ಜಂಗು ಮರ ನಡಿವೆ ಬರುವಾಗ ದೊರೆ ಜಂಗು ಮರ ನಡಿವೆ ಬರುವಾಗ ದೊರೆ ಜಂಗು ಮರ ನಡಿವೆ ನಾವಿಲ್ಲಿಂದ ಕೈಯ ಮುಗುದೇವೋ ದೊರೆ ಇಲ್ಲಿಂದ ಕೈಯ ಮುಗುದೇವೋ ದೊರೆ ನಾವಿಲ್ಲಿಂದ ಕೈಯ ಮುಗುದೇವೋ ದೊರೆ ಇಲ್ಲಿಂದ ಕೈಯ ಮುಗುದೇವೋ ದೊರೆ ಇಲ್ಲಿಂದ ಕೈಯ ಮುಗುದೇವೋ ಲಕ್ಕೌಗೆ ಅವಳಿಂಗಾವಳದಾವೆ ಬಿಸೋಲಿಗೆ ದೊರೆ ಲಿಂಗಾವಳದಾವೆ ಬಿಸೋಲಿಗೆ ದೊರೆ ಬಿಸೋಲಿಗೆ ದೊರೆ ಬಿಸೋಲಿಗೆ ಲಕ್ಕವ್ವ ಅಳಜಂಗು ಮೊರ ನಡಿವೆ ಬರುವಾಗ ದೊರೆ ಮರ ನಡಿವೆ ಬರುವಾಗ ದೊರೆ ಅಳಜಂಗು ಮೊರ ನಡಿವೆ ಬರುವಾಗ ದೊರೆ ಮರ ನಡಿವೆ ಬರುವಾಗ ದೊರೆ ಅಳಗೇಡಾಡಿ ಬಂದು ಎಡೆಗಾಯಿ ದೊರೆ ಅಡಿ ಬಂದು ಎಡೆಗಾಯಿ ದೊರೆ ಅಳಗೇಡಾಡಿ ಬಂದು ಎಡೆಗಾಯಿ ದೊರೆ ಅಡಿ ಬಂದು ಎಡೆಗಾಯಿ ದೊರೆ ಅಡಿ ಬಂದು ಎಡೆಗಾಯಿ ಲಕ್ಕೌಗೆ ಅಳಗ್ವಾರಿಯಾಡಿ ಬಂದು ಒಂಬಳೆ ದೊರೆ ಅಳಜಾ ಗೋಸಿ ಬಂದು ಮಡೋಲಕ್ಕೆ ಗೋಸಿ ಬಂದು ಮಡೋಲಕ್ಕೆ ದರಿ ಗೋಸಿ ಬಂದು ಮಡೋಲಕ್ಕೆ ಗೋಸಿ ಬಂದು ಮಡೋಲಕ್ಕೆ ದರಿ ನರಿ ಬಂದು ಜೋಡಿ ವಾಲಗು ಬಂದು ಅಳಗೇಡಾಡಿ